ಚಂದುಳ್ಳ ಪಾರಿಜಾತದ ಹೂವ ಮೂಡಿಸಲು ಕೋರೆಗಣಲಿ ನೋಡಿ ಹಾಸ್ಯವ ಮಾಡುತ್ತ ಬಾರೆಯ ಕೈ ಹಿಡಿದ ರಂಗಯ್ಯ ಕರೆದು ಇಳವ ಕೋಟ ನಾರಿತ ಹಿತಲ ಸೆ ಮೇಲೆ ಕುಳಿದ ಹರಿಗೆ ನೂತನ ದಾರತಿಯ ಬೆಳಗಿರೆ ರತ್ನದ ಕೊರಡಿಗೆ ರಸಗಸಿ ಮಾಡದೆ ಯಾತ್ರದಿ ಮಾತನು ಸಭೆಯೊಳಗಾಡದೆ ರತ್ನದ ಕೊರಳಿಗೆ ರಸಗಸಿ ಮಾಡದೆ ಯಾತ್ರಾದಿ ಮಾತನು ಸಭೆಯೊಳಗಾಡದೆ ಸತ್ಯ ಬಾಮೆಯು ತನ್ನ ಸಕಲ ಮಾರತವೇರಿದ ರಂಗಯ್ಯ ಕರೆದು ವಿಳವ ಕೋಟ ನಾರಿತ ಹಿತಲ ಸೆ ಮೇಲೆ ಕುಳಿದ ಹರಿಗೆ ಹೂವಿನಾರತಿಯ ಬೆಳಗಿರೆ ಎಲ್ಲರ ಒಳಗೆ ಹಿರಿಯವಳೆ ರಘುವಿಣಿ ಹಿರಿಯರ ಸಂಗಡ ಕಾಳಗವೇಣಿ ವರಮಾಲಕ್ಷ್ಮಿ ಮಾರತವೇರಿದ ರಂಗಯ್ಯ ಕರೆದು ವಿಳವ ಕೋಟ ನಾರಿತ ಹಿತಲ ಸೆ ಮೇಲೆ ಕುಳಿದ ಹರಿಗೆ ತೇರಿ ನಾರತಿಯ ಬೆಳಗಿರೆ ಸಿಂಧೂರಾಯನು ತನ್ನ ರಂಬೆಯರಿಬ್ಬರಿಗೂ ಚಂದುಳ್ಳ ಪಾರಿಜಾತದ ಹೂವ ಮೂಡಿಸಲು ಓರೆಗಣ್ಣಲಿ ನೋಡಿ ಹಾಸ್ಯವ ಮಾಡುತ್ತ ರಂಬೆಯ ಕೈ ಹಿಡಿದ ರಂಗಯ್ಯ ಗೊಂಡ್ಯದ ಸೆರಗಿಡಿದ ನಾರಿತ ಹಿತಲ ಸೆ ಮೇಲೆ ಕುಳಿರ್ದ ಹರಿಗೆ ನೂತನ ದಾರತಿಯ ಬೆಳಗಿರೆ ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿ ಹೇ ತಾಯೇ ಊಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಊಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹೊರಸಿ ಕಳುಹು ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿ ಹೇ ತಾಯೆ ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಮೂದಿನ ರಾಗಿಣಿಯಂದು ಮೂದಾಡಿ ಬೆಳಸಿದಿರಿ ಮೂದಿನ ರಾಗಿಣಿಯಂದು ಮೂದಾಡಿ ಬೆಳಸಿದಿರಿ ಮೋಹಮಂದಾರವನು ಅರಳಿಸಿದಿರಿ ಮುಡಿಗೆ ಮುಡಿಸು ಮುನ್ನ ಕಾಣದ ಊರ ಲೆನ್ನ ಮನೆ ಇರುತ್ತಿಹುದು ಸಿಗುವುದು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹೊನ್ನಾಗು ಮನೆಗೆಂದು ಹರಸಿ ಕಳುಹು ಹುಟ್ಟಿ ಬೆಳದಿಯ ಮನೆಯ ಬಿಟ್ಟು ಹೊರಟಿಗೆ ತಾಯೇ ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಮುಡಿಗೆ ಮುಡಿಸು ಹೋಗಿ ಬರುವೆನು ತಾಯೇ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಈ ಮನೆಯ ತಂಗಿಯನು ಮರೆಯಬೇಡಿ ಹೋಗಿ ಬರುವೆನು ತಾಯೇ ಅಣ್ಣ ಅತ್ತಿಗೆ ಇವರೇ ಈ ಮನೆಯ ತಂಗಿಯನು ಮರೆಯಬೇಡಿ ಮರೆಯಬೇಡಿ ಹುಟ್ಟಿ ಬೆಳದಿಹ ಮನೆಯ ಬಿಟ್ಟು ಹೊರಟಿಗೆ ತಾಯೇ ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ಪೂಟ ಮಲ್ಲಿಗೆ ಹೂವ ಮುಡಿಗೆ ಮುಡಿಸು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿ ಆಗಿ ಬಂದ ನಿಮ್ಮ ಸೊಸೆಯನು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಗ್ರಹದ ಬಾಗಿ ಭಿಕ್ಷುವದನೆ ಬಾಲ ಗ್ರಹಿಣಿಯರಿಗೆ ವಿಹಿತವಾದ ನಡತೆಯನ್ನು ಕಲಿಸಿಕೊಳ್ಳಿರಿ ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಅತ್ತೆ ಮಾವನವರು ರಕ್ಷ ಕರ್ತರೆನ್ನುತ ಇತ್ತೆವೀಗ ನಿಮ್ಮ ವಾಶದಿ ಪುತ್ರಿಯಾದಿವಳ ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೆತ್ತೆವು ಗರ್ಭದಲ್ಲಿ ಕಷ್ಟದಿಂದ ಹೊತ್ತು ಹೆತ್ತೆವು ಸಾಕಿ ಸಲಹಿ ಪ್ರೇಮದಿಂದ ನಿಮಗೆ ಇತ್ತೆವು ಸಾಕಿ ಸಲಹಿ ಪ್ರೇಮದಿಂದ ನಿಮಗೆ ಇತ್ತೆವು ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಅತ್ತೆ ಮಾವನವರು ರಕ್ಷ ಕರ್ತರೆನ್ನುತ ಇತ್ತವೀಗ ನಿಮ್ಮ ವಾಸದಿ ಪುತ್ರಿಯಾದಿವಳ ನೋಡಿರಮ್ಮ ಪ್ರೀತಿಯಿಂದ ನಮ್ಮ ಸುತೆಯನು ಸುತನ ಗ್ರಹಿಣಿಯಾಗಿ ಬಂದ ನಿಮ್ಮ ಸೊಸೆಯನು ಕಾಲಿಸು ಕೋ ಮಾತೆ ಪೂಜಿಪೆ ಪಾಲಿಸು ಗೋ ಮಾತೆ ಯವ ಪೂಜಿಪೆ ಕರ ಮುಗಿ ಜರಗುವೆ ಪರಿ ಪರಿ ಬೇಡುವೆ ಪಾಲಿಸು ಗೋ ಮಾತೆ ಪೂಜಿಸುವೆ ಪಾಲಿಸು ಗೋ ಮಾತೆ ತವ ಪೂಜಿಪೆ ಅಂದ ದೇವಂದೀಪ ಕಂದಳದೆಂದನ ಅಂದ ದೇವಂದೀಪ ಕಂದಳದೆಂದನ ಚಂದ ದೀಪೊರೆಯೋ ನರನಯನೆ ಪಾಲಿಸು ಗೋ ಮಾತೆ ಹಾರಿ ಪೂಜಿಪೆ ಪಾಲಿಸು ಗೋ ಮಾತೆ ಪಾದವ ಪೂಜಿಪೆ ಕಿರಿದಾದ ಊರಳು ರವಾದಿವೆ ಕಿರಿದಾದ ಊರಳು ಸರಸಾಗಿ ಇರುತ್ತ ಹರಿವಾದನ ಕರಿವಾದನ ಮಾತೆ ಪೊರೆಯೇ ನೀನು ಪಾಲಿಸು ಗೋ ಮಾತೆ ಅಲ್ವ ಪೂಜಿಪೆ ರಗುವೆ ಪರಿ ಪರಿ ಬೇಡುವೆ ಕರ ಮುಗಿ ಜರಗುವೆ ಪರಿ ಪರಿ ಬೇಡುವೆ